ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 85%. ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 90% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಹುಕ್ಕೇರಿಯ ಕಾಡಪ್ಪ, ಯಲ್ಲಪ್ಪ, ಮಲ್ಲಪ್ಪ ಮತ್ತು ಸಂಗಡಿಗರಿಂದ ಜನಪದ ನಾಟಕ ರಾಧಾ ನಟ ಕೇಳುವಿರಿ. ಆಗ್ಲಿ ನಮ್ಮ ತಾತಿನವ್ರ ಸನೇ ಹೋಗಿ ನಾನಾದ್ರೂ ಮಾತಾಡಿಸಿ ಬರುತ್ತೇನೆ. ಅಣ್ಣ ತಾತೇನವರೇ, ಅಣ್ಣ ತಾತೇನವರ ಕೈ ಸೊನ್ನೆ ಮಾಡ್ಲಿಕ್ಕೆ ಕೈಗೆ ಸೊಳ್ಳಂಗಿ ಬ್ಯಾನಿ ಆಯ್ತು. ಅಣ್ಣ ಮಾತಾಡೋದಿಲ್ಲ, ಯಾವಾಗಿದ್ರು ನಮ್ಮ ತಾತ್ಯಾಗ ಸೆಮಿ ಸೆಮಿ ಮಾತುಗಳು ಬೇಕ, ಇಲ್ಲಾದ್ರ ಬಾಯಿಗೇನ್ರ ಬೆಚ್ಚಗಾಗಲಿ ಅಥವಾ ಸೆಮಿ ಉಂಡಿ ಆಗಲಿ ತಿನ್ನಿಸ್ಲಿಕ್ಕೆ ಬೇಕ. ಅಣ್ಣ ತಾತ್ಯ ನಿಮ್ಮ ಸಲುವಾಗಿ ನಾಲ್ಕು ಸ್ಪೆಷಲ್ ಉಂಡಿ ತಂದಿದ್ದೇನೆ ಅಣ್ಣ, ಇವನ್ ತಿನ್ರಿ, ನನ್ನ ಜೋಡಿ ನಾಲ್ಕು ಮಾತು ಮಾತಾಡ್ರಿ. ಕೋಗಿಲ ಕೂಗೋದು ತನ್ನ ಕಂಠದ ಸ್ವಾರ್ಥ ಸುಖಕ್ಕಾಗಿ, ಇವರ ಕರೆಯೋದು ತಮ್ಮ ಶರೀರ ಹಿತಕ್ಕಾಗಿ, ನಾನು ಹೋಗೋದು ಉಂಡಿ ಲಾಭಕ್ಕಾಗಿ. ತರ್ರಿ ಅಣ್ಣ, ತೆಗೆದುಕೊಳ್ಳಿರಿ. ಸರಿ ಅಣ್ಣ ತಾತ್ಯ ತಿನ್ರಿ. ಹಾ ತಿನ್ನುವ. ಅಂದ್ರೆ ನಿಮ್ಮ ಜೋಡಿದ್ರೆ ಅವ್ರು ಎಲ್ಲಿ ಹೋದ್ರು? ಯಾರ್ರಿ? ಅಂದ್ರೆ ಬೆಳವೆ ತನಕ ಕುಣದಾಡಿ ಹೋದ್ರಲ್ಲ ಅವ್ರಿ ಅಣ್ಣ, ಅವ್ರ ಎಲ್ಲಿ ಹೋದ್ರು? ಅವ್ರ ಅತ್ತ ಹೋಗಿಬಿಟ್ರವ. ಅತ್ತ ಅಂದ್ರೆ ಇನ್ ರಾತ್ರಿ ಹೋದ್ರ ಅಥವಾ ಹಗಲಿ ಹೋದ್ರ? ಹಗಲಿ ಹೋದ್ರಿ. ಹಗಲಿ ಹೋದ್ರೆ ಅಣ್ಣ ಇನ್ನು ಮಧ್ಯಾಹ್ನ ವೇಳೆ ಹೋದ್ರೆ ಮುಂದೆಲ್ಲಿ ಹೋದ್ರ? ಮಧ್ಯಾಹ್ನ ಹೋದ್ರಿ. ಮಧ್ಯಾಹ್ನ ವೇಳೆದಲ್ಲಿ ಹೋದ್ರೆ ಕಾಲ್ಬಾಳ ಸುಡ್ತಿರ್ಬಿ, ಕಾಲ ಏನ್ ಬಿಟ್ಟಿದ್ರು? ಅವ್ನ ಪರಿಸ್ಥಿತಿ ಬಹಳ ಕೆಟ್ಟ ಹೋತಾವ್ರಿ. ಅದೆಂಗ? ಅವ್ರಿ ಅವ್ ಹೋಗ್ಬೇಕಾದ್ರೆ ಬಿಸಿಲು ಬಹಳ ಆದ್ರಿಂದ ಬಾಯಿ ಸೊನಾಟಿ ಬೂಟ್ ಮಾಡಿಕೊಟ್ಟಿನ್ರಿ. ತಾತೆ ಆ ಬಾಳೆ ಸುನಾಟಿ ಬೂಟ್ ತಲೆ ಮೇಲೆ ಛತ್ರಿ ಇಸ್ತ್ರಣಿ ಒಂದ್ ದಂಡಿ ಸುಚಿ ಅವ್ನ ಕೈಯಾಗ ಕೊಟ್ಟಿನ್ರಿ. ಹಾ ಇಸ್ತ್ರಣಿ ತಲೆ ಮೇಲೆ ಛತ್ರಿ ಕಾಲ ಬಾಳೆ ಸುನಾಟಿ ಹತ್ತಿ ಹೋಗ್ಬೇಕಾದ್ರಿ ಯಾತ್ರಿ ಮೇಲೆ ಹೋದ್ರೆ? ಬಕ್ಕ ಹೋರಿ ಮೇಲ್ರಿ. ಬಕ್ಕ ಹೋರಿ ಮೇಲೆ ಹೋರಿ ಅಂದ್ರೆ ಹಿರಿಯರು ಶಾಸ್ತ್ರಿ ನಿಮ್ಮ ಮಾಡಿದ್ದೇನ ಸುಳ್ಳಲ್ಲ. ಒಂದು ಹೆಣ್ಣಿಗಾಗಿ ಕೆಡೋದ ಒಂದು ಮಣ್ಣಿಗಾಗಿ ಕೆಡೋದ? ಹೌದ್ರಿ. ಒಂದು ಹಣ್ಣಿಗಾಗಿ ಕೆಡಬೇಕನ್ನುವಂತ ಶಾಸ್ತ್ರ ನಿಮಗೆ ಬರ್ದಿಟ್ಟದೈತಿ. ಹೌದು. ಕಾಲೋ ಕಾಲ ಎಂತೆಂತ ಜನ ತಾತೆ ಹೆಣ್ಣಿನ ಸಲುವಾಗಿ ಮಣ್ಣು ಮುಚ್ಚಿದ್ದೈತಿ. ಆಯ್ತಿಲ್ಲ, ಈಗ ಸದ್ಯ ನೋಡಿದ್ರೆ ಅವ್ರು ಇಷ್ಟೆಲ್ಲ ಆಗ್ಬೇಕಾದ್ರೆ ಯಾರ ಸಲುವಾಗಿ ಆತು? ಯಾವ ಸಲುವಾಗಿ ಆತ್ರಿ? ನನ್ನ ಸಲುವಾಗಿ. ಏನೇ ಯಾಕಾಗ್ಲಿ ಆಗ್ಲಿ, ನನ್ನ ಸಲುವಾಗಿ ಇಷ್ಟು ತ್ರಾಸ ತಗೊಂಡ ಅವ್ರ ದೇಶ ಬಿಟ್ಟು ಹೋದ್ರೆ ಅಂದ್ರೆ ಇನ್ನ ಅವ್ರನ್ನ ಹುಡುಕಾಡ್ತಾ ಹೋಗೋ ನಡ್ರಿ. ಹೋಗ್ರಿ, ಹೋಗೋ ನಡ್ರಿ. ಶಯನ ಮಂಚದ ಮ್ಯಾಲೆ ಒಬ್ಬವಳಾಂಗಿರಲಿ, ನನ್ನ ಜೀವನದಾಗಂತ ಎಷ್ಟು ಸಮಾಧಾನ ಇಲ್ಲ. ಒಂದ ದಿವಸ ಅಂದ್ರೆ ಒಂದ ತಾಸ, ಹೌದು, ಒಂದ್ ತಾಸ ಅಂದ್ರೆ ಒಂದ್ ನಿಮಿಷ, ಹೌದು. ಹಿಂಗ ನನ್ನ ದೇಹದಲ್ಲಿ ಆತ್ಮ ಕೊರಗಲಿಕ್ಕೆ ಹತ್ತಿರುವುದು. ಹೌದು ಅಣ್ಣ, ಅವ್ರು ಎಲ್ಲಿದ್ದಾರೋ ಎಲ್ಲಿಲ್ಲ ಸ್ವಲ್ಪ ಹುಡುಕಾಡಿ ತೋರಿಸ್ಬೇಕಾಯ್ತ್ರಿ. ಹೋಗಿ ನೆಡಲವು ಅಣ್ಣ, ನಡೀರಿ, ಹೋಗಿ ಬರ್ರಿ ಅಣ್ಣ. ಇಲ್ಲಿದ್ದಾರ ಅವರೇನ್ ನೋಡು? ಅವ್ರ ಅಲ್ಲವ? ಅವರು ಅಲ್ಲ. ಅಲ್ಲ ಅಲ್ಲ, ಈಚೆ ಕಡೆ ಇವರು ಅಲ್ರಿ, ಆಚೆ ಕಡೆ ಅವರು ಅಲ್ರಿ ಅಣ್ಣ. ಈಗ ಸದ್ಯ ಅವ್ರ ಮುಖ ಕಾಣದಾಗಿಂದ ನನ್ನ ಮನಸ್ಸಿನಲ್ಲಿ ಎಲ್ಲಷ್ಟು ಸಮಾಧಾನ ಇಲ್ಲ. ಈ ಸದ್ಯ ನೀವು ತೋರಿಸ್ತೇವೆ ಅಥವಾ ಇಲ್ಲಿ ನಾವು ಪ್ರಾಣ ಕೊಡ್ಲಿಲ್ಲ. ಇಬ್ರು ಕೂಡ ಹೋಗ್ಬರಿ, ನೋಡ್ರಿ, ಇಬ್ರು ಕೂಡ ಹೋಗ್ಬರಿ ಅಣ್ಣ. ಈಗ ನಾವು ಅಲ್ಲಿಂದ ಇಲ್ಲಿಗೆ ಬರೋದಕ್ಕ ಆರ್ ತಾಸ್ ಮತ್ತೆ ಇರೋದಕ್ಕ ಈಗ ಸದ್ಯ ಅವ್ರ ಮುಖಾಂತರ ನನಗೆ ಭೇಟಿ ಆಗ್ಬೇಕ. ಎಲ್ಲಿದ್ದಾರೆ ತೋರಿಸ್ರಿ, ಬರ್ರಿ ಹುಣ್ರಿ. ತೋರಿಸ್ರಿ ನೋಡ್ರಿ. ಯಾಕ್ರಿ ಇವ್ರ ನೋಡ್ರಿ? ಇವ್ರು ಅಣ್ಣ ಅವರು ಅಲ್ಲ. ಅಲ್ಲ ಅಲ್ಲ, ಅವ್ರು ಅಣ್ಣ ಅವರು ಅಲ್ಲ. ಅವ್ರು ಅಲ್ಲ, ಅವರು ಅಲ್ಲ, ಇವ್ರಿ ಅಣ್ಣ. ಹೌದು, ಹೌದ್ರಿ ಅಣ್ಣ. ನನ್ನ ಮೇಗಿನ ತಪ್ಪ ನಿನ್ನ ಮೇಲೆ ಹಾಕಿಕೊಂಡ ಹಾಕಿಕೊಂಡು ಅಣ್ಣ ತಾತೆಯನ್ನವರ ಕರೆದುಕೊಂಡು ಬನ್ನಿರಿ. ಹೋಗಿ ಕರ್ಕೊಂಡ್ರಿ. ಹೌದ, ಕರ್ಕೊಂಡ್ ಏ ಅಣ್ಣ. ತಾತೆ ಬಂದಿ, ನಿಮ್ಗ ಕರೀಲಿಕ್ಕತ್ತಾರ್ರಿ. ತಾತೆ ನನ್ನ ಪ್ರೀತಿಯಿಂದ ಕರೀಲಿಕ್ಕತ್ತಾರ? ಹೌದ್ರಿ. ಹೌದಲ್ಲ, ಪ್ರೀತಿ ಕರೀತಾರ್ರಿ. ಆವತ್ತು ತಾತೆ ಅವರನ್ನ ನಾನು ಪ್ರೀತಿಯಿಂದ ಕರೆಯುವಾಗ

ಮ್ಯಾಲ ಸುಲಿಂಗ ಗಯ ಪೂರ ನಿನ್ನ ಬಿಟ್ಟಾಗಿರಲಾರ ಈಗಿನ ಸದ್ಯ ನೋಡಿದ್ರೆ ಇವ್ರು ಬಂಗಾರ ಬೇಡಿದ್ರೆ ಬಂಗಾರ ಕೊಡ್ತೇನು, ಬೆಳ್ಳಿ ಬೇಡಿದ್ರೆ ಬೆಳ್ಳಿ ಕೊಡ್ತೇನೆ, ರೋಕ ರೋಕ ಹಾಕೊಡಂದ್ರು ಸಹಿತ ಒತ್ತಟ್ಟಿ ಪರಡಿಯಲ್ಲಿ ಇವ್ರು ಗುಡಿಸುದ, ಒತ್ತಟ್ಟಿ ಪರಡಿಯಲ್ಲಿ ರೊಕ್ಕ ಹಾಕುದ, ಇವ್ರ ತೂಕ ಅಂತ ತೂಕ ಬೆಳ್ಳಿ ರೂಪಾಯಿ ಕೊಡ್ತೇನೆ ಖರೆ ಅಣ್ಣ, ಒಂದ್ ಹೊಸ್ತಲಕ್ಕೆ ಬಂದ ಕಾಲಚ್ಚು ಬಂತೀವಿ ಮಾಡ್ಕೊಂಡು ಏನು ಏನಂದ್ರೆ ಈಗ ನಿಮ್ ತೂಕ ತೂಕ ಬೆಳ್ಳಿ ಬಂಗಾರ ರೋಕ ರೂಪಾಯಿ ಎಲ್ಲ ಕೊಡ್ತಾರ, ಅದಕ್ಕೆ ಬಂದ ನೀ ಬಂದ ಬರೇ ಅಲ್ಗ ಕಾಲಚ್ಚು ಹೋಗ್ತಿದ್ದಾರೆ ಪತಿವ್ರತ ಧರ್ಮದಲ್ಲಿ ಗಟ್ಟಿ ಮಾಂಗಲ್ಯ ಸೂತ್ರವನ್ನು ಕಟ್ಟಿಗುಳ ರಾಜ ಐತ ಹೋಗ ಹುಡುಗಿ ಹೆಚ್ಚಿಂದ ಮಾನವಳ ರೈತ ಹುಡುಗಿ ಮದುವೆ ಗಂಡನಿಂದ ಗಂಡನಿಂದ ಆದ ಶೃಂಗಾರ ಬಳಿ ಕಾಲಗಂಗಾರ ಹಣಿ ಮೇಲೆ ಕುಂಕುಮ ಯಾರಿಂದ ನಿನ್ನ ಮದುವೆಯ ಗಂಡನಿಂದ ಅಳಿಸಿಕೊಳ್ಳಬೇಡ ಹುಡುಗಿ ನನ್ನಿಂದ ಸಾರಿ ದೂಡಿ ಹೇಳತ್ತೇನೆ ನಾನು ಇಂದ ತಾತ್ಯ ಅಂತ ಕುಂಕುಮಟ್ಟವನ್ನು ಅಳಿಸಿ ಪುರುಷರ ಬೆನ್ನ ಹತ್ತಿ ಬರೋದು ಸ್ತ್ರೀಯರ ಧರ್ಮವಲ್ಲ, ಇದು ಜಗತ್ತಿನ ವಿರುದ್ಧ ಆಗ್ತದೆ ತಾತ್ಯ. ಕಣ್ಣಿಗೆ ಕಾಣುವ ವಸ್ತು ಎಲ್ಲ ಬೆಳ್ಳಗೆ ಇರುವುದೊಂದು ಹಾಲನ್ನು ಮಾಡಿ ಸುಣ್ಣದ ನೀರನ್ನು ಸ್ವೀಕಾರ ಮಾಡಿದರೆ ತಾತ್ಯ ದೇಹಕ್ಕೆ ಅಪಾಯವಾಗುತ್ತದೆ ಹೊರತು ಅದರಿಂದ ಏನು ಉಪಾಯವಾಗಲಾರದು ತಾತ್ಯ. ಮತ್ತಾರು ಹೇಳುತ್ತೀನಿ ಕೇಳು. ನಾನು ಹೇಳುವ ಮಾತರ್ಥವಾಯ್ತೇನೆ ಚಂದ್ರಪ್ಪ ತಾತ್ಯ. ಹೆಣ್ಣಿನ ಜೀವನವೆಂದರೆ ಒಂದು ಮಿದುವಾದ ಬಾಳಿಲಿದ್ದ ಹಾಗೆ, ಹೌದು. ಆ ಬಾಳಿಯನ್ನು ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಒಂದು ಮುಳ್ಳಿನ ಕಂಚಿ ಮೇಲೆ ಬಿದ್ದರೆ ಏನಾಗ್ತದೆ, ಆ ಬಾಳೆಯಲ್ಲಿ ಹರಿದು ಛಿದ್ರ ಛಿದ್ರವಾಗಿ ಹೋಗ್ತಾ ಇದೆ. ಆದ್ರೆ ಮುಳ್ಳಿನ ಕಂಚಿಗೆ ಮಾತ್ರ ದೋಷವಾಗುವುದಿಲ್ಲ. ಹೆಣ್ಣು ಅಂದ್ರೆ ತಾತ್ಯ ಒಂದು ಬಾಳೆ ಇದ್ದ ಹಾಗೆ, ಗಂಡಸಂದ್ರೆ ತಾತ್ಯ ಒಂದು ಮುಳ್ಳಿನ ಕಂಟಿ ಇದ್ದ ಹಾಗೆ, ತಾತ್ಯ ಪುರಪುರುಷರ ಬೆನ್ನ ಹತ್ತಿ ತಾತ್ಯ ಒಂದು ಚಿತ್ರ ಚಿತ್ರವಾಗಿ ಹೋಗಿಸಲ್ಲ ತಾತ್ಯ. ಇವರು ಕರಿಬಾರ್ದು, ನಾನು ಬರುವುದಿಲ್ಲ ಅಂತ ಹೇಳು ತಾತನವ್ರು. ಯಾಕ್ರಿ ಅವ್ರು ಏನಂದ್ರೆ ಹೂವ ಯಾವ ಹೂವ ಶ್ರೇಷ್ಠ? ಯಾವ ಹೂವ ಶ್ರೇಷ್ಠ? ಹೌದು, ಹತ್ತಿ ಹೂವ ಶ್ರೇಷ್ಠ. ಹತ್ತಿ ಹತ್ತಿ ಹೂವು ಯಾವ ಪ್ರಕಾರ ಶ್ರೇಷ್ಠ ಅದಲ್ಲೋ ಹಾಗೆ ನಿನ್ನ ಗಂಡ ನಿನಗೆ ಶ್ರೇಷ್ಠ. ಶ್ರೇಷ್ಠ ದಾನ ಗಂಡನ ಬಿಟ್ಟು ತಿರ್ಕೋದೇನ್ ಚಲೋ ಅಲ್ಲ. ನೀವು ಕರಿಬಾರ್ದು ಅವ್ನು ಬರುವ ಅಂತ ಹೇಳ್ತಾರ ಅಣ್ಣ. ತಾತೇನವ್ರೆ ಯಾವಾಗಿದ್ರು ಸಹಿತ ಬೆಳ್ಳೆ ಬೆಳೆ ತನಕ ಹೇಳುದೆಲ್ಲ ಆಯ್ತು ಕರೆ. ಈಗ ಸದ್ಯ ಏನಾಗುದಿಲ್ಲ, ನನ್ನ ಸಲುವಾಗಿ ಅವ್ರ ಪರಿಸ್ಥಿತಿ ನಾಶ ಆಗಿತ್ತು ಅನ್ನುವಾಗ ನಾ ಅವ್ರನ್ನ ಕೈ ಮುಗಿದು ಕರಿಲಿಕ್ಕೆ ಬಂದಿದ್ದೇನೆ. ಹೌದು ಅಣ್ಣ, ಇನ್ನೂ ಒಂದು ಮಾತ ಪ್ರೇಮಲಿ ಮಾತಾಡಿಸ್ತೀನಿ, ಆಮೇಲೆ ಏನಾಗ್ತದೆ ನೋಡೋಣ್ರಿ. ಖಚಿತ ಬಾಧೀರ ಖಚಿತ ಧೀರ ಖಚಿತ ಬಾಧೀರ ಚಲು ಮಾತಾಡು ಖಚಿತ ಬಾಧೀರ ಚಲು ಮಾತಾಡು. ದೇಶ ಕದಿಕ ಹೋದ ಠಾನ ಅಂಗಲ್ಗಿ ಮುಂಗಾನ ದೇಶ ದೇಶ ಕದಿಕ ಹೋದ ಠಾನ ಅಂಗಲ್ಗಿ ಮುಂಗಾನ ಭೀಮಂ ಭಯ್ಯ ಶಾಹಿ ಚಲು ಮಾತಾಡು ಗಂಭೀರ ತಾತೇನವ್ರೆ ಈಗ ಸದ್ಯ ಏನು ಬೇಡಿದ್ದೆಲ್ಲ ಕೊಡ್ತೇನೆ ಅಂದ್ರು ಸಹಿತ ಇವರಿಗೆ ನೆಮ್ಮದಿ ಆಗವಲ್ತ ಆಗವತ್ರಿ ಯಾಕಂದ್ರ ಏನಾಗಬಾರ್ದು ತ್ರಾಸಿಲ್ಲ ಅವ್ರಿಗೆ ಆಗೈತ್ರಿ ಈಗ ಅವ್ರಿಗೆ ತ್ರಾಸ ಸುದ್ದಿನ ಕೇಳಿದ ಕೂಡ್ಲೆ ಇವ್ರಿಗೆ ಏನ್ ಕೊಡ್ಬೇಕು ಏನಿಲ್ಲ ಅನ್ನುವಂತದ್ದೇ ನನ್ನ ಮನಸ್ಸಿನಲ್ಲಿ ಆಗೈತಿ ಅನ್ನ ಬೇಡಿದ್ದೆಲ್ಲ ನಾ ಕೊಡ್ತೇನೆ ಖರೆ ಈಗ ಸದ್ಯ ಯಾವ ಯಾವ ಕಾಲಕ್ಕಾದ್ರೂ ಸಹಿತ ಮನುಷ್ಯನಿಗೆ ಜ್ಞಾನೋಪದೇಶ ಬೇಕಲ್ಲ ದೇಶ ಯಾರೇ ತಿರುಗ್ತಾರಲ್ಲ ಅವ್ರಿಗೆ ಜ್ಞಾನ ಉತ್ಪತ್ತಿ ಆಗ್ತೈತಿ ವಿನಃ ಮಾತ್ರ ಮನೆಯಲ್ಲಿ ಇರುವವ್ರಿಗೆ ಮಾತ್ರ ಉತ್ಪತ್ತಿ ಆಗೋದಿಲ್ಲ ಈಗ ಸದ್ಯ ಅನ್ನ ಬೇಡಿದ್ದೆಲ್ಲ ಕೊಡ್ತೇನೆ ಖರೆ ಸ್ವಲ್ಪ ಬಂದು ಮನೆ ಕಾಲ ಹಚ್ಚಿ ಏನ ಈಗ ನೀ ಏನ್ ಸದ್ಯ ಬೇಡ್ತಿ ಬೇಡ್ದೆಲ್ಲ ಕೊಡತ್ತಾರ ಬರೇ ಬಂದವ್ರ ಹೊಸರಿಗೆ ಪಾದ ಹಚ್ಚೆ ಹೋಗಂತ ಹೇಳ್ತಾರ ಹಲವು ಶಾಸ್ತ್ರ ಓದಿದರೆ ಏನು ಕಿರಿಯ ಸುತ್ತಿದರೆ ಏನು ತನ್ನ ಹತ್ರ ನಡೆದುಕೊಳ್ತಿದ್ದ ಏನು ಶಿವ ನಾಮಸ್ಮರಣೆ ಮಾಡಿದ್ರೆ ಏನು ಪಶು ಪಕ್ಷಿಗಳ ಸಮಾನ ಅಂತ ಬಲ್ಲವರು ಹೇಳಿದ ಮತ್ತೆ ಎಲ್ಲರಿಗೂ ಗೊತ್ತದಲ್ಲ ಹೌದಲ್ಲ ಹೌದು 12 ವರ್ಷ ಗಿರಿಯ ಪರ್ವತಗಳನ್ನು ಸುತ್ತು ಹಾಕಿ ಕಲ್ಲು ದೇವರಿಗೆ ಕೈ ಮೆಗದು ಪಂಚ ಅಮೃತವನ್ನು ನೈವೇದ್ಯವನ್ನು ಮಾಡಿಸಿ ಹಾಲು ತುಪ್ಪಿನಿಂದ ಅಭಿಷೇಕವನ್ನು ಮಾಡಿದ ತಾತ ಎಷ್ಟು ಪುಣ್ಯವು ಸಿಗಬಹುದು ಅಷ್ಟ ಪುಣ್ಯ ತಾತ ಒಂದೇ ಒಂದು ಸಲ ತನ್ನ ಪತಿಯ ಪಾದ ಕಮಲಗಳನ್ನು ತೊಳೆದು ಆತನಿಗೆ ಪಂಚ ಅಮೃತ ಭೋಜನವನ್ನು ಊಟ ಮಾಡಿಸಿ ಹಾಲು ತುಪ್ಪಿನಿಂದ ಕೈ ತೋರಿಸಿದ್ದಾದ್ರೆ 12 ವರ್ಷ ದುಡಿದ ಪುಣ್ಯ ಒಂದೇ ಒಂದು ನಿಮಿಷದಲ್ಲಿ ಬರ್ತದೆ ಅಂತ ಪುಣ್ಯವನ್ನು ತಾತ ಪುರಪುರುಷರ ಬೆನ್ನು ಹತ್ತಿ ನಾಶ ಮಾಡಿಕೊಳ್ಳುತ್ತಿರೋದಲ್ಲ ತಾತ ಪತಿ ಅಂದ್ರೆ ತಾತ ಒಂದು ದೇವರಿದ್ದಾಗ ಅಂತ ಬಿಟ್ಟ ತಾತ ಪುರಪುರುಷರ ಬೆನ್ನು ಹತ್ತಿ ಬರೋದು ತಾತನ ಜಗತ್ತಿನ ವಿರುದ್ಧ ತಾತ ಇವರ ಕರಿಬಾರ್ದು ನಾನು ಬರುವುದಿಲ್ಲ ತಾತ ಮತ್ತಾರು ಹೇಳುತ್ತೇನೆ ಕೇಳುವಂತ ಸೇನಿ ಶ್ರೀರತ್ನಾನಿ ಏಕಗಣಿ ರವಿರತ್ನಾನಿ ಗೃಹರತ್ನಾನಿ ಬಾಲಕಂ ಸಭಾರತ್ನಾನಿ ಪಾಂಡಿತ್ಯಂ ಅಂದ್ರೆ ತಾತ ಗುರುತವಾಯಿತು ದೊಡ್ಡ ಶ್ರೀಮಂತ ಮನೆಯಲ್ಲಿ ಒಂದು ಸುಂದರವಾದ ಹೆಣ್ಣು ಆ ಹೆಣ್ಣಿನಲ್ಲಿ ದಾನವನ್ನು ಮಾಡುವಂತ ಅನ್ಸ ತಾತ ಹೆಣ್ಣಿದ್ರೆ ತಾತ ಮನೆಯೊಂದು ನರ್ತಿದ್ದಂಗ ಹೌದಲ್ಲ ಗಂಡ ಹೆಂಡ್ರ ನಡುವೆ ತಾತ ಒಂದು ಗಂಡು ಮಗನನ್ನು ನರ್ತಿದ್ದಂಗ ಆಕಾಶದೊಳಗೆ ತಾತ ಒಂದು ಚಂದ್ರ ಒಂದು ನರ್ತಿದ್ದಂಗ ಹೌದಲ್ಲ ತಾತ ಒಂದಕ್ಕೆ ಒಂದು ಹೋಲಿ ಪ್ರಕಾರ ಯಾವ ಪ್ರಕಾರವಾಗಿ ಚಂದ ಕಾಣಿಸಬಹುದು ಹಂಗ ತಾತ ಇವಳ ಗಂಡ ಇವನು ನರ್ತಿದ್ದಂಗ ಅರ್ಥರತ್ನದ ಬೇಕನ್ನು ಬಿಟ್ಟು ಪರರತ್ನ ಬಳಿಕೆ ತಾತ ರತ್ನ ಹಳದ ಬಳಿಕೆಗೆ ಬರುವುದಿಲ್ಲ ಇವರ ಕರಿಬಾರ್ದು ನಾನು ಬರುವುದಿಲ್ಲ ಅಂತ ಹೇಳು ಏವೋ ತಾತನವ್ರು ಯಾಕ್ರಿ ಅವ್ರ ಏನಂದ್ರೆ ನಿಮ್ಮ ಮನೆಯಲ್ಲಿ ಒಂದು ರತ್ನ ಹಳ ಅದ ಅದೇ ಆ ಹಳ್ಳ ಆ ತಿಪ್ಪೆಯಲ್ಲಿ ಮುಚ್ಚಿ ಇಟ್ಟಿದಿರಂತ ಎಣ್ಣೆ ರತ್ನ ಹಳ್ಳ ನೀವು ಆ ಪ್ರೀತಿ ಮಾಡಿದ್ರಿ ಪ್ರೀತಿ ಮಾಡಿ ಆ ಎಣ್ಣೆ ಹಳ ಬೆಳಕು ನಿಮ್ಗೆ ಬೀಳುದಿಲ್ಲ ಕರಿಬೇಡಿ ಅವ್ರು ಬರಲ್ಲ ಅಂತ ಹೇಳ್ತಾರ ಅವ್ರು ಅಣ್ಣ ಯಾವ ಕಾಲಕ್ಕಾದ್ರೂ ಮನುಷ್ಯನಿಗೆ ಮಾತಾಡಿಸ್ಬೇಕಾದ್ರೆ ಮೂರೇ ಮೂರು ಮಾತು ಹೌದು ಹೌದಿಲ್ಲ ಈಗ ಎರಡು ಸಲ ಅಂತ ಮಾತಾಡ್ಸೀವಿ ಹೌದು ಇನ್ನೊಂದ್ ಮಾತದ ಇನ್ನೊಂದ್ ಮಾತು ಪ್ರೇಮದಿಂದ ಮಾತಾಡಿಸ್ತೀನಿ ಅಣ್ಣ ಮಾತಾಡಿಸ್ತೀನಿ ಪ್ರಿಯಕರ ಮೈತರ ಆತ ಪ್ರಿಯಕರ ಮೈತರ ಹೋದ ನವ್ವ ಮನಸೇ ಮಾಡಿ ಏಕಾಏಕಿ ಕಾಡಾದಾಡಿ ಹೋದ ನವ್ವ ಮನಸೇ ಮಾಡಿ ಬಿಟ್ಟ ನನ್ನ ಅಂತರ ಏಕಾಏಕಿ ಕಾಡಾದಾಡಿ ಹೋದ ನವ್ವ ಮನಸೇ ಮಾಡಿ ಹೇಳರಿ ಬುದ್ಧಿವಂತರ ನಮ್ಮದನ್ನು ಹೇಳರಿ ಬುದ್ಧಿವಂತರ ಅಂತ ಚಾಲಿ ವರ್ಯಾತಿಯನ್ನ ನಾಚಿ ಬಿಟ್ಟ ಕರೆಯತೇನೆ ಅಂತ ಚಾಲಿ ವರ್ಯಾತೆನ ನಾಚಿ ಬಿಟ್ಟ ಕರೆಯತೇನೆ ಮಾಡವಲ್ಲವ್ವ ಸರ್ಕಾರ ಅಂತ ಚಾಲಿ ವರ್ಯಾತಿಯನ್ನ ನಾಚಿ ಬಿಟ್ಟ ಕರೆಯತೇನ ಅಂತ ಚಾಲಿ ವರ್ಯಾತಿಯನ್ನ ಅಂತ ಚಾಲಿ ವರಿಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನೆ ಅಂತ ಚಾಲಿ ವರಿಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನೆ ಮಾಡವಲ್ಲವ್ವ ಸರ್ಕಾರ ತಾತೇನವ್ರ ಈಗ ಸದ್ಯನ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರ ನನ್ನ ಗಂಡನ ಖಬರ್ ನಾ ಮಾಡ್ಬೇಕಾಗಿದ್ರ ಪ್ರೇಮಕ್ಕೆ ಮರಳಾಗಿ ನಾ ಇಲ್ಲಿ ತನ ಬರ್ತಿದ್ದಿಲ್ಲ. ಹೌದು, ಈಗ ಸದ್ಯ ನೋಡಿದ್ರ ಇವ್ರು ಯಾವಾಗ ನನ್ನ ಮನೆಗೆ ಬಂದವರು ಯಾವಾಗಿಲ್ಲೋ ಎಲ್ಲೋ ಅನ್ನ ಇಷ್ಟು ಮನಸ್ಸು ನನ್ನ ಹಂಬಲಿಸ್ತದ. ಈಗ ಸದ್ಯ ಅವ್ರು ಬೇಡಿದ್ದೆಲ್ಲ ಕೊಡ್ತೇನೆ ನಮಗ, ಯಾಕೆ ಬಲ್ಲಂತಾರ ಮತ್ತು ಏನ್ ಬೇಕಾಗ್ತದ ಕೇಳ ಅನ್ನ ನಾ ಕೊಡ್ತಾ ಇದ್ದೇನೆ. ಸದ್ಯ ಈಗ ಅವ್ರು ಬಂದ್ರೆ ಹೆಂಗಾಗ್ತದ ಗೊತ್ತದ? ಹೆಂಗ್ ನಮ್ಮ ಸಾವಳಿಗೆ ಶಿವಲಿಂಗೇಶ್ವರ ಬಂದಂಗ ಆಗ್ತದ? ಹೌದು ಅನ್ನ ಏಕದಮ್ ಬಂದ್ಬಿಡ ಅಂತ ಹೇಳ್ರಿ. ಕೇಳೋರಿ, ಈಗ ನೀ ಏನ್ ಬೇಡಿದ್ರೆ ಕೊಡಕ್ಕೆ ನೀ ಯಾಕಿಲ್ಲತ್ತಪ್ಪ, ಏನ್ ಕಾರಣ ಅಂತ ಅವ್ರು ಏನಿಲ್ಲ ಅಂದ್ರ ತತ್. ಈಗ ಹೌದು, ಹತ್ತ ಮಾತು ಹೇಳುವಾಗ ಏನು ಅರ್ಥ ಇಲ್ಲ, ಮುತ್ತಿನಂಗ ಮಾತು ಹೇಳತ್ತೇನ ಕೇಳ ಬಂದ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದ ಹೋಗು ನೋಡಿ ಏಟಿದ ಬಂದ ಬರೇ ಕತ್ತಲಿ. ಬರುವಾಗ ಎಷ್ಟಗಳ ಸೀದಿ, ಹೋಗುವಾಗ ಎಷ್ಟಗಳ ಸೀದಿ, ತಿಳ ನೋಡಿ ಏಟಿದ ಬಂದ ಮೂರ ದಿನದ ಸಂತಿ ಸಂತಿ ಸಂತಿ ಮಾಡಿಕೊಳ್ಳಕರೆ ಬಂದಿರಿ, ತಿರುಗಾಡಿ ಮಾಡಿಕೊಂಡಿರಿ ಎಲ್ಲ ಸಂತಿ. ಪಾಪದ ಗಂಟನ್ನು ಕಟ್ಟಿಕೊಂಡು ಹೋಗುವಾಗ ತಾತ್ಯ ಮತ್ತ ಪುಣ್ಯದ ಸ್ಥಾನ ಏಕೆ ಬೇಕಾಗ್ಯದ? ಮೋಕ್ಷ ದಾರಿಯನ್ನು ಹೊಂದ್ರೆ ತಾತೆ ಇವರಿಗೂ ಚಂದ ನನಗೂ ಚಂದ, ಕರಿಬಾರ್ದು ನಾನು ಬರುವುದಿಲ್ಲ ಅಂತ ಹೇಳು. ಅಣ್ಣ ತಾತೇನವ್ರು ಯಾಕ್ರಿ ಅವ್ರ ತರ ನೀವು ಕರಿಬಾರ್ದು ಅವ್ರು ಬರೋದಿಲ್ಲ ಅಂತ ಹೇಳ್ತಾರೆ? ಯಾಕೆ ಬರೋದಿಲ್ಲ ಕೇಳ, ಇವ್ರನ್ನ ಜರ್ ಬಿಟ್ಟಿದ್ದಾದ್ರೆ ಏನಾಗೋದು ಪರಿಸ್ಥಿತಿ ಎಲ್ಲ ಆಗೋದಕ್ಕರೆ ಅಣ್ಣ ಕೇಳಿ ನಾ ಹೇಳ್ತಾನೆ. ಓ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀರೋಳಿದ್ದವನಿಗೆ ಭಾರೆ ಬಂದವನಿಗೆ ನೀಲಕಂಠ ಸಂಹಾರ ನೀಲಕಂಠ ಸಂಹಾರ ನೀ ಮಾಡಿದ ಭೂಪ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀರೋಳಿದ್ದವನಿಗೆ ಭಾರೆ ಬಂದವನಿಗೆ ನೀಲಕಂಠ ನೀಲಕಂಠ ಸಂಹಾರ ನೀಲಕಂಠ ಸಂಹಾರ ನೀ ಮಾಡಿದ ಭೂಪ ಜಯ ಮಂಗಳ ಜಯ ಮಂಗಳ ಇದುವರೆಗೆ ಹುಕ್ಕೇರಿಯ ಕಾಡಪ್ಪ ಯಲ್ಲಪ್ಪ ಮಲ್ಲಪ್ಪ ಮತ್ತು ಸಂಗಡಿಗರಿಂದ ಜನಪದ ನಾಟಕ ರಥನಟ ಪ್ರಸಾರವಾಯಿತು. ಈಗ ಯೋಚನೆ ಮಾಡಿ, 2020 ಒಬೆಸಿಟಿ ದೇಶದ ಸವಾಲಾಗಬಹುದು. ಇದು ನಮ್ಮ ಆರೋಗ್ಯಕ್ಕೂ ಅಭಿವೃದ್ಧಿಗೂ ಧಕ್ಕೆ ಆಗಬಹುದು. ಆದ್ರೆ ನಾವೆಲ್ಲರೂ ಒಟ್ಟಿಗೆ ಈ ಸವಾಲನ್ನ ಎದುರಿಸಬಹುದು. ಅಗರ್ ಆಪ್ ಖಾನೆ ಕೆ ತೆಲ್ ಮೇ ಕಟೌತಿ ಕರ್ತೆ ಹೈ ಅಪ್ನೆ ಕೋ ಫಿಟ್ ರಖ್ತೆ ಹೈ ತೋ ಯೇ ವಿಕಸಿತ ಭಾರತ್ ಕಿ ಯಾತ್ರಾ ಮೇ ಆಪ್ ಕ

ಭೂಮಿ ಬಲಿ ಹದಾಗೈತಿ, ಮುಂಗಾರಿ ಏನೋ ಬಂದೈತಿ, ಭೂಮಿ ಬಲಿ ಹದಾಗೈತಿ. ಅಲ ಚೆಲುವಿ ಅಲ ಚೆಲುವಿ ಅಲ ಚೆಲುವಿ ಅಲ